بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين، ومن سار على نهجه واستنى بسنته إلى يوم الدين. أما بعد، أعوذ بالله من الشيطان الرجيم. إن الذين كفروا بآياتنا سوف نصليهم نارا كلما نضجت جلودهم بدلناهم جلودا غيرها ليذوقوا العذاب إن الله كان عزيزا حكيما. الله سبحانه وتعالى وحي قرباني هم كرهبرون تمام الله آيتك كافروا يميهم دناه سوف نصليهم نارا تمام الله بامهم نركي بدواه شيما كلما نضجت جلودهم تنگ بامهم حنت ورغنغس عندهاگن دا قم فهركو بدلناهم جلودا اهن هنگڑکتی من الله ونکائنا بدل کلوا حشیم لیذوق العذاب ای عذاب گرہ امیہم دیکھو ماشے ان اللہ کان عزیزا حکیما امکرہم اللہ سبحانہ وتعالی ازدیت تر وڈگم و حکم ایبانتا رسکلانگے اللہ وحیق ربانی کافر ویمیہم تیمان اللہ کا آیت تکا بڑا رگانے کافر ویمیہم تیمن اللہ کا امر تک امر فل تک نو کی من تیری وی می ہوں ای می ہوں نرکے ود دوا ہوشی میں ای با می ہوں نباتن کی ای با می ہوں کے مقام کی نرکا تے نرکا کے تفات عذاب تنگ ای نرکا کے تاں گ مرن نو انا دنیا گ الگون میں نہ بڑ تکلیف ہے جہ جنما ایم میں بڑ ور کم یونی مارو ای تکلیف احساس کرم گے وکی وارن اللہ سبحانہ و تعالی دنیا گ انسان دے وے فمیانی اہن نماز ನರಕಾಗೆ ಏನ ಜೇನಿ ತಕ್ಲೀಫಿ ಸಾಸ್ಪುರ ಮರವ್ಯಸ್ ನುಮಾನೆ ತಾಂಗ ಏನಗೆ ಹಂಗಡ ಹಮ ಅಂಧಾರ ಹೆಂ ಹಂಗಡೆ ದೇವೇನೆ ಅನು ಹಮ ಅನಿಕ್ಕ ಅಂಧಾರ ಅನಿಕ್ಕ ಹೆಂ ಹಂಗಡೆ ದೇವೇನೆ ಏಗೋ ತುಂ ಏನ ನರಕಾಗೆ ಅಬದುಗೆ ಅಬದಂ ಅಜಾಬು ಲಿಬಿ ಲಿಬಿ ಒನ್ನಾನ ಎತಾಂಗ ಏನ ಲವ್ವಾಫವಾ ಹೆದುಮ ಕೀವಸ್ ಐ ಕತರಾನು ಹೆದಿಫಾವಾ ಹೆದುಮೆ ಕತರಾನ ಕೀ ಐ ಅಲಿಫಾಂಗ್ ಹಿಫಾಯಚ್ ಅಲಿಫಾಂಗ್ ಹಿಫಾಯಚ್ ಏ ಕತರಾನ ಕೀ أكيد قرآن قال الله رحي قربا فاني سرابيلهم من قطران وتغشى وجوههم النار إتانجي باميهم جه هدمك أي قطران وجه هدمك أي قطران كلي فان يفاج إتران عذاب ده بمرتكا الله سبحانه وتعالى إن لبوا هدمك أي سي قطران وجه هدمه وتغشى وجوههم النار أدي ميهم جه مون تان ألفان أسفر وعلانته ألفان يفانته باميهم جه مون تهوجا ಕೊಮ್ಮ್ಯಕಸ ಅಲ್ಲಾಹ್ ಮಹಿ ಕುರ್ಬನಿ ಹಂಗಡು ಹಮ ಅಂದಾಯಗನ್ ದಾಯರಂ ಅನಿ ಹಂಗಡು ವೇನಲ್ಲಿ ಬೇನೆ ಐ ನರಕಾಗ ಅಲಿಫಾಂ ಫರ್ಬದ ತಮ್ಮಚ್ಚಂ ಅರಾಮಿ ಹುಂ ವಸ್ ಐನ್ ಹಮ ವಿರಗನ್ ದಾರಂ ಅನಿ ಕಾಯ್ ದೇವೇನೆ ಐ ಅಜಾಬು ಗ ತಕ್ಲೀಫ್ ಇಹ್ಸಾಸ್ ಕುರ್ ಮಟ್ಟಕ ಐ ವಿರಗನ್ ದಿಯಾಮ ಐ ನುಲಿ ಬೇನೋ ಅನಿ ಕಾ ತಲ್ಲಿ ಬೇನೆ ನ ಎ ಫರ್ಬದಾಗೆ ನ ಐನ್ ಅಳಾವಗುತುಗ ಏನಗ ಐ ವಿರಗನ್ ಅಂದಾಯಗನ್ ದಾನ ಹುಲಿ ವೇಗನ್ ದಾನ ಅನಿ ಕಾ ಮಿ ಐನ್ ಅಳಾರ ಮಿ ಅಲ್ಲಿ ಬೇನೆ ಅನಿ ಕಾ ಅನಿ ಕಾ ಜಿಹನ ಮೈ ತಕ್ಲೀಫ್ ಇಹ್ಸಾಸ್ ಕುರ್ ಎ ತಕ್ಲೀಫ್ ಗ ಏನ ಅಬದುಗ ಅಬದದ್ ದೆ ಮಿ ಒನ್ನಾನ ಅರಕಾಗ ಐ ಅಲ್ಲಾಹು ಗ ಅಮರು ಕುಳತಕ ಬೋನಮ ಕಿಯಮನ್ ನುಗೈ ಮಿ ಹುಂ ಐ ದುನಿಯಾ ಗ ಹಿತೂರಿ ಹ್ಯಾ ಗುತಕಂ ಉಳುನು ಮಿ ಹುಂ ಎ ಮಿ ಹುನ್ನಂ ಅಲ್ಲಾಹ್ ಸುಬ್ಹಾನಹು ವತಾಲಾ ಕಿಯಾಮತ್ ದುಹ್ ಗ ನರಕಾಗ ಅಜಾಬ್ ದೆವ್ವಾ ವಾಹಕ ಮಿ ಆಯತ್ ಗ ಬಯಾನ್ ಕುರ್ಬನಿ ಅದಿ ಅಜಾಬ್ ದೆವ್ವಾ ಬೈ ಗೊಯ್ತಾ الله يكرم لا يموت فيها ولا يحيى اتانگ بامهم مربس نوات نوس ديرينته ديرين نوس ديرينته يگه مرادكي يميهم ارام ديرلو مكن منك ديرلو منو ليبن بس ارام ديرلو من مر ارام ديرلو من ليبجي اتا ديرلو مكوان انا هين هما جه فدا فرهم نيويل لوي فدا ديرلو من ليبجي ديرلو مكوان اتانگ كهله بس ديرلو من ني ابد عذابغا اينين بس كهله ديرلو من ني فدا اتانگ ಮರವ್ವಸ್ ನುಮಾನೆ ಮರನ್ವಸ್ ಅನ್ನಾನೆ ಏನೇ ಗಾತಕ ಐ ಮರು ಅಲ್ಲಾಹ್ ಸುಬ್ಹಾನಹು ವತಾಲ ಕಿಯಾಮತ್ ದುಹಗ ಗತುಲು ಕುರಬ್ಬಾನ್ ಅಲ್ಲಾಹ್ ಸುಬ್ಹಾನಹು ವತಾಲ ನರಕವೆರಿಂಗ್ ಇಫ್ರಾತಕ ಲವ್ವಾ ಸ್ವರ್ಗವಂತವೆರಿಂಗ್ ಅನ್ ಇಫ್ರಾತಕ ಲವ್ವಾ ಫ ಮೇದಗ್ ಗೆನ್ನವಾನ್ ಬಕಟ್ಟೆಗ್ ಸಿಫಾಗ ಮರು ರಸೂಲುಲ್ಲಾಹ್ ಸುಮಾದಿ ಸುಲ್ ಕುರಾನ್ ಬಕಟ್ಟೆಗ್ ಸಿಫಾಗ ಮುರಿ ಹ್ಯಾಮೆಂಗ್ ಇತ್ರಾಫಾನ್ ಅಲ್ಲಾಹ್ ಕುರಾನ್ ನರಕವೆರಿ ನಮಿ ಕೋಂಚಕಂಗ್ ಹೆತಿಯ ಬ್ಯಾಮಿಯುನ ಎಬಿ ಹುಂದನ್ನವಾನ್ ಮರೆ ಸ್ವರ್ಗವಂತವೆರಿನ ಅಲ್ಲಾಹ್ ವಹಿ ಕುರಾನ್ ಮಿ ಕೋಂಚಕಂತಿಯ ಬ್ಯಾಮಿಯುನ ಎಂಗೆ ಹೆ ಬ್ಯಾಮಿ ಹುಂದನ್ನವಾನ್ ಮರೆ ಇದು ಅಲ್ಲಾಹ್ ಸುಬ್ಹಾನಹು ವತಾಲ ದೆಬಾಮಿ ಹುನ್ನ ಫೆನ್ನ ಗೊತ ಎ ಮರ್ಜ ಬಹ ಕುರಬ್ಬಾನ್ ಅದಿ ಅಲ್ಲಾಹ್ ವಹಿ ಕುರಬ್ಬಾನ್ ಖುಲೂದು ನರಕ ಅಂತ ಖುಲೂದು ಲಾ ಯಮೂತ್ ದೆಮಿತಿ ಬುಮೆ ಮರೆನ್ನತೆ ನರಕ ಸ್ವರ್ಗ ಅಂತ ಅಲ್ಲಾಹ್ ವಹಿ ಕುರಬ್ಬಾನ್ ಖುಲೂದು ಲಾ ಮೌತ್ ದೆಮಿತಿ ಬುಮೆ ಮರೆನ್ನುವೆ ದೆನ್ನತೆ ಮಿ ಅಫ್ಫಾಹ ಕುಮಾರೆ ಎದು ಹಾಕಿ ಅಬದುಗೆ ದಿರಿಯುಳುಂ ಐ ಅಜಾಬುಗೆ ತೆರೆಯದ್ ದಾಣಿ ನುಬಾಯಕನು ಲಫಾಕುಂ ಉಳುನು ಮೀಹುಂ ಅದಿ ಅರಾಮಾನಿಯ ಮತುಗ ಉಳೇನಿ ಹೇ ಲಫಾಕು ದುನಿಯ ಮತೀಗ ಉಳುನು ಮೀಹುಂ الله وحي قرباني والذين آمنوا وعملوا الصالحات سندخلهم جنات تجري من تحتها الأنهار خالدين فيها أبدا لهم فيها أزواج مطهرة وندخلهم ظلا ظليلا الله وحي قرباني أدي إيمان بصالح عمل قرميهم إيمان مفهو صالح عمل قرن جهن صالح عمل نقر السور وقرن ودبين أي زريا السور وقرن متكاكم من إنسان كبسوا أي ينجهي عمله kiyo amalu neti hen ebes miya ka swaru ya kanwa de vena ilmer midalwani amalu ei sharteke iman kamuge sharteke amalu ei amalanu la iman kamennete amalanu la iman kamennete hen kamun allah subhanahu wa taala kirti qur'anu ga iman kamuge wahaka bayan kurabba hama kumme faharaku salihu amalu ga wahake buhuri bayan kurabba miya ayatu ga sallallahu alaihi wasallam innal ladina amanu iman ve egmane ki hituga shahadatu ke kalima ke binga elu mafahuga wa amilus salihati e binga ge macchan amalu tabbina kurimiyum amalu ta nukore salamaten wan qiyamet duha ko ebesmiya ko e amalu ta huge sabamun ena salame ve gen dana qiyamet duha huga amale ne tiya kayna kanu de vene amalu ta kire ne duha huga he amalu ge tila fatab barwejje mihaya kamiyab oti adilu wejje miha oti na kamiyab ena oti abajje verikam الله وحي قرباني ايمان وصالح عمل قرميهم دنناه سندخلهم جنات تمن الله بامهم سور وتكود دواه شيمه تجري من تحتها الانهار اتن تنو گدارم ارت دمیگم وا اكي وتر تاو گ ارت كيرو گ ارت کا ماموي گ ارت کا رلو گ ارت کا شنو گ ارت کا متفات وتر تاو گ اكي بوين تاو گ ارت اتن گ گدارم دمیگم وا سور گ تکا ابامهم تمن الله ودواه شيمه خالدين فيها ابدا اتنو گے ابامیہم دمیتی بے گوتن نکونا کنو جے نے سورگے وننا ایکک وسے تنو دن نکونا کنو جے نے خالدين فيها ابدا اتان گے ابامیہم دمیتی بے گوتن تیمن اللہ ابامیہم سورگے بد دوا ہوشی میں لہم فيها ازواج مطہرہ ادی ابامیہم نوں اتان گے بے طاہر امین طاہر امین میتان گے ہوری ہا وتر کن طاہر ہوری ہا گوتا کن طاہر امین ابامی ہونا وے ایک گوتا کی ای ایوس کہل انسان کو اس جنیا کو اس کملوں کے گایا گمی کے کرن بھی فنوا رحمان سوت کو اللہ قربانی لم یتمسن انس قبلہم ولا جان می کے کرین ایم کملوں کے گایا گ انسان کو اس جنیا کو اس بھی خلاف نے تے ہا طاہر امین نے اتا گا تی بھی ادی دنیا کے ہوری ہا ہڈی کان تتا کوں اس طاہر وے گم وابائیں ایمی ہونا کی ای ہور لینو نا کی اللہ سبحانہ و تعالی سورگ کے خاص کر وے فابائیں ای سورگ کے اہل وری نٹا کا سورگ کے ونا اہل وری نٹا کا ایک ملوں اللہ سبحانہ و تعالی خاص کر وے تی بھی ای دنیا کے انہم نو ما فر ہما بے ماری تی بے ای کملو نا بہ گتن قران وے صلی اللہ علیہ کر وے فے بہری کا انہن الیاقوت والمرجان کملوں کے مثال کی ای یاقوت کے فدا مثال یاقوت کے مرجان مت کے فدا مثال مت کے فدے کملوں یاقوت کے فدے جواہر کے فدے رسول اللہ صلی اللہ علیہ وسلم قربانی کمل کو سورگ کے گھر ف سورگ کے حد میں تھی بہیں گے مہار سے تھی بھی کملوں ای سورگ خاص کر وا ف بھائی کملوں مرن وانے فنا گے نن دانے کملوں نے ای سورگ خاص کر وا ف بھائیں ای سورگ وانت ورنا امبیں گے گتو گا اللہ سبحانہ وتعالیٰ دیوان بھائیں ای قیامت دعا ہوگا ایں کملکو سورگےگے ہورفا دنیا بلا لافکم گوانما رسول اللہ صلی اللہ علیہ وسلم قربانی سورگیا دنیا دمی دوگا علی و اجالا وگے ہنگا دانے ادی ایں کملکو دنیاگے کورتکن کورے کورکا کلفو دے جسافیا مولی کور فونی وگے ہنگا دانے مولی کور فونی وگے ہنگا دانے سورگے وانت ورین سورگے وانما فہوگا ادوہ کو ورا گدا ائی فال وگے دانے ویدو ورے فال وگے دانے سورگے وانت ورین kulliyakan hairan vegen dan swargan terin konfada vidware bai e vidwar ei kon vidware to hagigata balar ven vagota ki hura leenang ene ge firimi hai kurmati ge hinitum velima ene ge datun nikuin vidwaru ene ge daitta kun nikui vidwaru muli swarge ali kollagen diei ei fada bayen ei allah subhanahu wa taala swargan terin nataka tayyar kor va fa va bayen e kamaluna ki ei emihegge amalu to hoga nisbatun e bayaka allah subhanahu wa taala de van bayen mi hunna ورا گینا انویسٹی بین شہید کا اللهم اگو شہید وا می ہنن گے بتیبی کوم می میکن ہیدھی ہتین ہورا لینو کوم می میکن ہیدھی ہتین ہورا لینو ادی ایمی ہننا ہو گاند ورت ویسٹی بین دانے اے سورگے گے اہل ورینا اللہ وے قربانی لہم فیھا ازواج مطہرہ ابامی ہن ٹکا ایتاں گے وے طاہر وگم وا ابین اللہ کرم وزوجناہم بحور عین تیمن اللہ ابامی ہن کاوین کو دبا ہوشیم سورگے گے ہورا لینو نا ہورا لینو نا کاوین کو دبا ہوشیم اے سورگے سورگ وانتا ورین স্বর্গবন্তবেরিং নাং উপায়ের কাং হুরি নরকবন্তবেরিং একা হেরিকো নরকায়গে তিবে হুশি নরকবন্তবেরিং একা হেরিকো এবস মিহা কুসম ফেননানে আন্দিরি তানে পরিমাতিং এবস চেন ফেননানে নরকায় কিওরং আন্দিরি তানে এতাং এমিহুন তিবেনি একা হেরিকো স্বর্গবন্তবেরিং তিবেনি জামা জামাত মজলিস তাহুগা জিনেতরি কোরেবিগেম ওয়া তাখতু তাহুগা মাতিগা ওয়া নুদখিলুহুম যিল্লাম যালিলা আতিমা আল্লাহ বামিহুম demigem wa hiyalig getere waddawa husime demigem wa hiyalig getere rasulullah sallallahu alaihi wasallam quran swarge gas gahuge hiyawa hikan eng hiyawa hikame kadattu kolleweni ege digumin sateka aharuge durumina feturigem ves warge gahegge hiyawa hikan allah ai qurbani timang allah demigem wa hiyalakan ebami hum waddawa husime ان الله يقرون ان الله يأمركم ان تؤدوا الامانات الى اهلها واذا حكمتم بين الناس ان تحكموا بالعدل ان الله نعما يعظكم به ان الله كان سميعا بصيرا الله يقرون هم كرون الله سبحانه وتعالى تيبام ان امر قرب ان تؤدوا الامانات الى اهلها امانه ان اهل ورن ادا كرما مي اي باوا لوني مكه فتحا جدوا هو مكه فتحا جدوا هو علي غفانو ফালদন্ডি আতুলে জি উসমান ইবনে তলহা গে আইপুরো এর উসমান ইবনে তলহা ঈমানেন নয়ে উসমান ইবনে তলহা গেফলুগে থালদন্ডি ইপাওয়াগেন গেফলুগে ফুরাল মাচ্চাম আরাডা থালদন্ডি নুদেন ভেন আলী গে ফানা কিতেন বারবার গদবে কালে আলী গে ফানা ফাহাই উসমান ইবনে তলহা গে ফাহাই পুলং আরাডাগেন গদ কামুন থালদন্ডি আতুলে ওয়াগেন ওয়াডাগেন রাসূলুল্লাহ সাল্লাল্লাহু আলাইহি ওয়া সাল্লাম আতা দেবি থালদন্ডি আল্লাহুম ইয়া আইবা ওয়া লাভানি ইন্নাল্লাহ ইয়ামুরুকুম আন তুআদ্দুল আমানাত ইলা আহলিহা আল্লাহ তিয়াবামি হুন আমুর কুরাবায়ে amanang ega hlorin ang ada kurma rasulullah sallallahu alaihi wasallam usman ibn talha ga hadis ul qurbani mi ki bami hunga amanate ke mi hawal washe el mere midal ba go to adiya da dandan ves ge fulu ge thal dandi onnani e aila ge mi hunge atuga usman ibn talha ge aila ge mi hunge atuga e qabila ge mi sta hunge atuga adiya da dandan ves ge fulu ge thal dandi emi hun hawal kurai fawti e rasulullah sallallahu alaihi wasallam ego tan hadis ul qurba fa wati আদি হাম এ ফদা মি আয়াতু গা মানা হাম আম ওয়েগেন বে এ কমবে মি হাকে সময় কানি এ এতনক খাস ওয়েগেন নে নুয়ে এই আমানা হাওাল কুরে বিজ্জে আমানা তার রাখা তে রিওয়ানজি হে আমানা তার রাখা তে রিওয়ানজি হে আমানা তা কি এবর বড় হগ্গে মি স্তাউগে মুনাফিকুন গে আলামা ইতাউগে তে রেগা রাসূলুল্লাহ সাল্লাল্লাহু আলাইহি ওয়াসাল্লাম হাদিস রকুরা ওয়া ফানি ওয়া ইযা তু মিন খানা এ না মি হাকু আমানা তে হাওাল কো ফিয়া এ খিয়ানা তে রিওয়ান এ মুনাফিকুন গে আলামা তে গতুগা রাসূলুল্লাহ সাল্লাল্লাহু আলাইহি ওয়াসাল্লাম হাদিস রকুরা ওয়া ফানি আদি রাসূলুল্লাহ হাদিস কুরবানি কিয়ামতুগে আলামাত তাহুগে তেরেং হিমেনে আমানাত তেরকং গেল্লিগেন দিউ আমানাত তেরকং গেল্লিগেন দিউ কিয়ামতুগে আলামাত তাহুগে তেরেগবে তেন সওয়াল কুরন আমানাত গেল্লিগেন দানি কুম ফাদে কুনতো হাদিসুল কুরবি মে সওয়াল কুরউনি মে কলিফান হাদিসুল কুরবানি এই কাংকাং একামুগে কাবিলু কান হুন নামি হুন হাওাল কুরমে শাক্কে বেস নাইং হুরিয়া বে ফুনা সঙ্গে ডা গন্নওয়ানে খাংখাং একামু কাবিলু কান নেমি হুন আওয়াল কুরং এবর বড় খিয়ানাত এবর বড় খিয়ানাত এন্নাই এই কিতাম মি হুন হি খিয়ানাত করবে বেনে ফাদা মি হুন এমি হুন কান নেগে না তান্তা হিংগান গোতেন নেগে না রাইতুনা হাওয়াল ওয়ান জেহে না গোতেন নেগে না কমমে কামে বেস একামু কাবিলু কান হুরি মি হুন না হাওয়াল কুরান জেহেনি ইয়ামাত কা আলামাতেন এই খাংখাং একামু কাবিল নুম মি হুন না হাওয়াল কুরান একামু গে আহলিয়াতুন মি হুন না হাওয়াল কুরান একামা একাশে একাশী গে নুয়া মি হুন না একাংকাং হাওয়াল কুরান এই কিয়ামাত কা আলামাত তাহু গে তেন আলামাতেন এই এই হাকিকাত কে এমমে বড় আমানাত খিয়ানাত তেরিউমাকি اما امانه تخيان ترنم الله امر قرباني الله امر قرباني تيباميهم امانه ايج اهل ورنن ادا قراشه واذا حكمتم بين الناس ان تحكموا بالعدل اي تيباميهم ميستهون گمدوگ نياي قرا كمگ وانما عدل وري كما اكو نيا قراره انصاف وري كما اكوگا انصاف وري كما اكوگا عدل تيباميهم نيا قراره الله ايج ات ايت گ وحي قربا فوي تيباميهم গে বাপ্পায় কাম গাইতিমা কে মিহুম কাম গাইস বাপ্পায় কাম গাইস আখুম কাম গাইস এবড়ে বফা মিহুম কাম গাইস তিয়াবা মিহুম এমি হুম গে মেদু গাইস আদুল ওয়ারি কামা আহুগা নিয়া কুরআন কান তত্তান নিমার আদুল ওয়ারি কামা আহুগা গাইতিমা গে মিহ কা ভিতিবে তিয়াবা মিহুম ইসকান দিগে নওয়ানে এবস কামে গাইতিমা গে মিহ কা ভিতিবে ইসলাম দিন কি ওরং আদুল ওয়ারি দিনে কমিয়া কাস আল্লাহ সুবহানাহু ওয়া তাআলা কি হাম ইহা আদুল ওয়ারি ফরাতে ইহা আদুল ওয়ারি ফরাতে কিয়ামত দহ কালাঙ্গে আদুল ওয়ারি কাম মিস্তা কোনা ফেনিফা কাফারুম বেস্তান নওয়ানে আলহামদুলিল্লাহ রাব্বিল আলামিন উরিহা হামদ তারিফ এলি বডি মানে আল্লাহ আশে না না কেদান তিবি মি উড়িয়েন না দেবা গো তাকো আল্লাহ গে নিয়া গে আদুলু ওয়েরি কাম ফেনি ফা উরিহা মেন এ গোতা দন্নাওয়ান আল্লাহ সুবহানাহু ওয়া তাআলা কুদুসি হাদিসে গ ওয়াহি কুরআন দা ফানি আল্লাহ সুবহানাহু তিমান আল্লাহ ওয়ানি আনিয়া ওয়েরি কাম তিমান আল্লাহ গে আমিল জাত ফুলান হারাম কুরআন দা inni harramtu adh-dhulma ala nafsi hamakar habarun timang allah ge amilla zaatu fulag beswani aniyaverikan haram kurav vafae waja'altukum waja'altuhu bainakum muharrama aitimang allah wani aniyaverikan tiyabami hunga demedu gos haram etche kamugala vafae fala tadalamu en kamu tiyabami hunga ekakwana kan aniyaverun waash insaaferi waash inna allah ni'ma ya'idhukum biha makarun allah subhanahu wa ta'ala tibami hunna kiharangalo nasihatakin he devwani tibami qabulu qabbalare kalange nasihai inna allah kana samian basira makarun allah subhanahu wa ta'ala ai mulang aswaudigamwa adi mulab ballawa wadigamwa raskalange ya ayyuhalladhina amanu ati'u allah wa ati'ur rasula wa ulil amri minkum fa in tanaza'tum fi shay'in farudduhu ila allah wal rasul in kuntum tu'minuna billahi wal yawmil akhir dhalika khayrun wa ahsanu ta'wila allahumma ikrani e iman veje mistakunne ati'u allah wa ati'ur rasula tibamihum allah shaykalang rasula kiyaman terkan ada kurash ati'u allah allah kiyaman terkan ada kurare wa ati'ur rasula adi rasula bas kiyaman terkan ada kurare wa ulil amri minkum ay tibamihum ge amru wari faraj takavs tibamihum kiyaman terkan ada kurare allah subhanahu wa ta'ala mi ayat ginnawa fi mani ati'u allah allah ge lafzul jalala ge kuryabs yani ati'u as ati'u allah kiyaman terivar anekka me ayi kurabani wa ati'ur rasula adi wa ati'u hama ati'u rasula rasula kiyaman terkan ada kurare den wahinu kurabba wa ati'u ulil amri minkum ehna wahinu kurabba wahi kurabani wa ulil amri minkum e ati'u ge lafzunai mi lafzakan aspae ehma mi ge maane ki koba mi ge maane ki tebe mi hum amru verin na kiyaman terkan ada kurare e de kiyaman terikamu ge dashum e de kiyaman terikamu ge dashum tebe mi hum amru verin na kiyaman terkan ada kurashe e de kiyaman terikamu ge macca verinna kiyaman bun isnu kurashe ege maane ki ebami hun tiyabami hun na uredumakan amrunu kura kamu gawanam ebe imuna kiyaman teriware uredumakan amru kura kamu gawanya kiyaman terikan adanu kurashe ei murada ki mi ayatuga tiyabami hun allah kiyaman teriware adi rasula kiyaman teriware adi ede faratuga kiyaman terikamu ge dashun amru verinna tiyabami hun kiyaman teriwashe ei komme kame ges verinna tiyabami hun ei emihuna kiyaman terkan ada kuran jehene ei uredumakan wa komme kamegga uredumakan wa komme kamegga emihuna kiyaman terimu allah wani amru kurawafa sababaki allah insanu himay kurawafa wani veringe zariyai ei tanegge veriya kun tejji ay tanegge eveskala usule eveskala qawaide eveskala nizam nonna allah subhanahu wa taala ekalang alutakun himay kurawafa wani difa kurabafani veringe zariyai e verinne tejje kamu gawanama etange eves kahala sulhayen nonnana maslahaten nonnana amaankamen nonnana eves mihaka enkam verinna kiyaman terikan ada kurang ebaji he adi aniyaveri veriyek kamu gavias ei aniyaveri veriyek wes kurun netumabure marangalo veriyek netumabure marangalo aniyaveri veriyek wes ei everiyage zariyai e qawmu himaye vegenve e qawmuge mistakun himaye vegenve veriyage zariyai rasulullah madhi so qurbani fa zamanu ge verin annanate aniyaveri emihun aniyaveri vanate ekam tie baamihun ketteri vaatinge tie baamihun ketteri vaatinge tie baamihun ge hakku take furi hama ekan nulibene emihun ge kibayakun ekam tie baamihun ada kuran je hakku furi hama gotuga tie baamihun ada kurare ten tie baamihun liben oin hakku tie baamihun qiyamid dohuga hodumattaka intizar kok gen tibeshe e dibene tie baamihun shakke vesnete qiyamid dohuga tie baamihun hodume masai kurare sabbaki hakku take tie baamihun masai kurya kas nulibene tie baamihun ge gina hakku take aniyaveri verin annane ekamak was tiyabami hun kiyaman terikamu ekkibanu wa tinge namanama kiyaman terikamu uredume nuwa nama komme kama kam wes emihun amuro kura komme kama kam wes kiyaman terima jiyene sawbaki rasulullah sallallahu alaihi wasallam wani la ta'ata li makhluqin fi ma'siyatil khaliq innamat ta'atu bil ma'ruf sawbaki rasulullah sallallahu alaihi wasallam hadis basrul ekari fan hadisul qurbani evs makhluqa kiyaman gatumen nete kiyaman terumen nete allahan uredeve uredume ga allah ngurade be urdama evs makhluqa kiyaman gatumen nete kiyaman terikam mani hi okan datta hugaye kiyaman terikam mani hi okan datta hugaye allah e korobani fa in tanaza'tum fi shay'in tibami hun kamaka khilafwe ararum manje hijjanama kamaka khilafwe ararum ma ikhtilafwe jinama tibami hun fa in tanaza'tum fi shay'in farudduhu ila allah war rasul aw tibami hun allah ra rasulaikan radd qurar ebahi kirti qur'ana ta rasulullah sallallahu alaihi wasallam sunnata ngi kan raddu kurare balare ekan oti qur'anu ko kihinetto qur'anu fennan ninna sunnatu ko ekan oti kihinetto rangala balare egotat tiyabamiun amal kurare ei kiwe in kuntum tu'minuna billahi wal yawmil akhir ei tiyabamiun allah ra akhirat duhan iman ba bayu kamu ga wanama allah ra akhirat duhan iman ba kamu ga bayu kamu ga tiyabamiun wanama tiyabamiun ge terega hamanu jihe khilafu fe de kan tattar raddu kurare qur'ana sunnata adi ega ewa gotatye bamihun amal kurashe zalika khairun wa ahsanu ta'wila egotye bamihunna ma bodang hiyowegen ve adi natija age gotum wese kan ma bodatye bamihunna hiyowegen ve adi mi hisabad den mire pur kollan den suwale mebbe hulak suwal تُرِ انصاف قائم کرو او میتانگ کوری کا بیان بہنگ جادل انصاف قائم کرو وایذا حکمتم بین الناس ان تحکموا بالعدل اے ایتوں کے بیان بہنگ وے عدل انصاف قائم کرو اے عدل انصاف کو والے وا میتانگ مراد کی قرآن سنت مسلہ ہو داش اے مراد اللہ رائے کلاں رسول اللہ رد قرآن مراد کی قرآن سنت بلاش قرآن حدیث بلاش مسلہ کا حل ہو دو مٹکا amilla ra'ya masalun nim mare duha ko samayen nujene amilla ra'ya masalun nim mage duha ko samayen nujene qur'ana sunnah ibalar qur'ana sunnata radd qur'ane masal allah rasul radd qur'ane masal ege mane ki qur'ana sunnatun ege hallu ho da re tie bami ملائکہ بے کلام اللہ دے مقصد ہے کلام امر فرض تنفیذ کرو ماں امی ہن کنن اختیار لی بفے اختیار لی بفے و یفعلون ما یؤمرون لا یعصون اللہ ما امرهم و یفعلون ما یؤمرون ابا می ہن ابے کلام اللہ امر کرو با ابس کما کن نور دے نے و امی قران ہمے کنی کما کہ اللہ امر کرو با کن دتا ہے اے بے کلام کنن اختیار دے وافے میرا اختیار دے وافے منی جن نہ انسان ebe kalung eti bi ham alokamuga allah ge amar furata tanfiz kuramuga ebe kalung ki bain faafa na na duha ko masum bain ei masum bain ei malaik ebe kalung ki faafa na na ikhtiyar ne ebe kalung ka allah ge alokamuga ebe kalung urbane mulin bes insan na ha jinni na ikhtiyar de vaswani ke magu no ba magu de magu dakka va fami kom mes magi ikhtiyar kurare ma ngo sia suru ge ma ngo sia narka e ede ba mi huna ikhtiyar de vaswani ai bekalun uluwa ta edenge bekalun nang oti allah ga amur fultan etanga singu etanga soti allah ga amur fultan hingun swarga kan ta tabbele hettuma narka kan ta tabbele hettu mala ke bekal nem dor tak dor kol tak ama abad swade bade bekalun tibba assalamu alaikum assalamu alaikum kiya swarga antena salam kurawana ama wede wada gan na ko tarak mala ke bekal ne tanga fennana malaika be kalum bas insanun allah bas fennana suwaru be etana deve to masay quran etana deve to kom me mih kos masay quran vi etana go tin niyama itta guna adatunu kore ara hitang erun lasmane tanga amdani hoduma masakkate kura kanu jihen hitang arwaalen jiheni wagutun ekame vaane etan ara etche bagutun kuri machan annane ta ara ma faluga allah subhanahu wa taala mistam kala ange di dar wa bagutuk mistam sajida wada gan sajida dan surge ga hulwerin de allah ikrawane sajida te dwa re uri hanne de mi ada fako al kome besne te mi ta kurume te ba mena te mang allah de vini ma taka ge mashghul ga ulay shi ara al kome besne te al kome besne kurat ಸ್ವರ್ಗೆ ವರಾಗಿನ ಲೀಫಾವ ಬೋರ್ಡರ್ ಕೀವರ್ ಬರ್ಬದೇ ಬೋರ್ಡರ್ ಫುವಳುವ ಅದೇ ತನ ನರಕಾಗೆ ಬೋರ್ಡರ್ ಫಸೆ ಆಯ್ ಫುವಳುವ ಇನ್ಸಾನಾಗಿ ಹವಾನಸ್ಸು ಎದೇ ಹುರಿ ಹಾಕಿ ನರಕ ವರಾಗಿ ಸ್ವರ್ಗ ವರಾಗಿ ಮತಿ ದತಿ ಉಂದಗೂ ಮುಸೀಬಾ ಇತ್ತ ಏತಿ ಫುವಳುವಾಲ ಅದೇ ಈಗ ಮಾನಕ್ಕೆ ಇನ್ಸಾನ ಹಿನ್ನೂರು ಹೇಕಂತತ್ತ ಸ್ವರ್ಗೆ ವರಾಗಿ ಬೋರ್ಡರ್ಗೆ ಗೊತ್ತುಗ ಲೀಫಾವ ಏಕಾಂತತ್ತಕ ಕೆತ್ತಿರುವ ಅಂಜೆ ದುನಿಯಾ ಮತೀಗ ಎ ಅಲ್ಲೋಹ ಮೌಗ ಕುರಿಯದ್ದಾರು ಕುರಿಮತಿವ ಹುರಸ್ತಕ ಕೆತ್ತಿರುವ ಅಂಜಿಹೇನ ಜಿಹೆ ಮುಸೀಬಾ ಇತ್ತಕ ಮಿಂವರ್ ಫುಳುಗ ಮಿಂವರ ಮಿಂವರ ಇಮಾಮ ಅಂಜಿಹೇನ ಅಲ್ಲೋಹ ಸುಬಾನ ತಲೈನ ಮಿಂವರ್ ಕುರಬಾಪುರ ಕಂತತ್ತಕ ಮೀನ ಕೆತ್ತಿರುವೆ ಏಕಮತಿ ಸಾಬಿತು ವಗೆನ್ ಸ್ವರ್ಗ ದೇವೇನ ಎತನ ದೇವೇನ ಎಯ್ಯ ಬೋರ್ಡರ್ ಹಾಕಿ ಎಯ್ಯ ಬೋರ್ಡರ್ ಹಾಕಿ ಮಿಹಾ ಹಿಂಗೆ ದೇವರು ಯಾಕಮೆಂಗೆ ಹೇರಿ ಹಿಂಗೆ ದೇವಕ್ಕಂ ಕುರಾನ್ ಜಿನೆ ಕುರಾನ್ ರಾಬೋ ಮಿಹಿರಿ ಹಿಂಗೆ ದೇಕಂತತ್ತ ಹತ್ತ ಸಬಕಿ ಇನ್ನ ನಫ್ಸಲ ಅಮ್ಮಾರತು ಬಿಸ್ಸು ನಫ್ಸು ಅಬದ್ವಿಸ್ಲೆ ಮಿಗಿಂದ ಅನ್ನುಬೇಕಂತ ನಫ್ಸು ಅಮ್ಮ ಕುರಾನ್ ಬೇಕಂತ ಹೇಕಮ ಜಿಹೇನಿ ಹಾನುವನ್ ನಫ್ಸು ಹೇಕಮ ಜಿಹೇನಿ ಹಾನುವಂ ನುಬೇಕಂತ ಕದ್ದಾನೆ ಅಮ್ಮ ನುಬೇಕಂತ ಕಾದಿಮ ಇನ್ಸಾನಾಗ ನಫ್ಸು ನಿಗಿಂದಾನಿ ಹೇಕಂತ ಕಾದಿಮ ಜಿಹೇನಿ ಗದಕಮು ಅಂಬುರಾಯದ ಎಮ ಎಯ್ ಎ ಉಂದಗೂ ಕಮಕಿ ಎ ನಮಾದ ಬೇಹಗುದ ಸಲ್ಲಾ ವಹಿಕುರ ವ್ಯಾಫನಿ ವ ಇನ್ನಹಾ ಲಕಬೀರತು ಇಲ್ಲ ಅಲ ಖಾಶಿರಿ ಖುಷೂ ಎತ್ತರಿಂಗೆ ಮಚ್ಚ ಮೆನುವಿ ಎ ನಮಾದು ಐವರ ಉಂದಗೂ ಹೆಚ್ಚಗೆ ಹುಷು ಎತ್ತಿನ ಹೆಮ್ಮೆಚ್ಚ ವರಂದಗು ಆ ನಮಾದ ಕಿಯ ಉಂದಗು ವರ ಕುಡ ಕುಡ ಹರ ಕಾತೆಮ್ಮೆ ಅತಿ ನಮಾದು ಎಹೆನ್ ನವೇಸ್ ನಮಾದರೆ ಕಿಯ ಫಹಮಾಸ್ಮ ಕರು ಹದಾಫೆದಾನಿ ಕಿ ತಮ್ಮಿಹು ನಮಾದ ನುಕುರ ಎಬ್ರ ಮಾ ಬುರ ಮಸಕಿಂಗೆ ಬಕುರೆ ಮಿಸಾಲಕ ಫುಟ್ಬಾಲ ಕುಳ ಎಬ್ರ ಮಾ ಕಿನ ಹರ ಕಾಯ್ತ ಮಾ ಬುಡ ನಫ್ಸ ವರ್ ಬರಿಕಂಗೆ ಬಲಿಬೆ ಏಗೆ ಏಕಮ ಕುಯ ಕಮ ಹಮ ಉಫಲುಂಗೆ ಬದೆ ಕುಳೆ ನಂಗ ಹಮ ಬರಾಬರ ಕೊಮ್ಮೆ ದುಹಕು ದೇರು ಎನ್ ನವೇಸ್ ನಮಾದಕ ನಾ ದೇವೆ ಫಸ್ ವಗುತ್ ಕೊಲ್ಲೆ ಜಿಹೆ ನಮಾದೆ ಮೀ ಕುಡ ಕುಡ ವಗುತ್ ಕೊಳೆ ಫಸ್ಟ್ ಮಿನಿಟ್ ಹಾಯರು ಕೊಲ್ಲೆ ಕುಡ ಕುಡ ವಗುತ್ ಕೊಳೆಂಗೆ ಎನ್ನ ವಯಸ್ಸು ನಮಾದ ಮೇಹದ ನಿಮ ಕರುಗಿನ ಮೀ ಉನ್ನ ಸವಬಕಿ ನಮಾದಕಿ ಏಯಿ ಹಮ ಬುರ ಇಚ್ಛೆ ನಮಾದಕಿ ಹಮ ಬುರ ಇಚ್ಛೆ ಏಯಿ ಖುಷು ವೈತ್ಯರಿಂಗೆ ಮಚ್ಚ ಫಿಯವ ಖುಷು ವೈತ್ಯರಿ ನಂಗೆ ಅಲ್ಲೋಹೆ ನಮಾದ ಲೂ ಇಚ್ಛೆ ಕಮುಗ ಲೆವ್ವಿ ಎಮ ದೀನಿ ಕಂದದ್ದ ಹಾಗೆ ಫಸಿಹ ಕಂದದ್ದ ಎನ್ನು ಹಾಗೆ ಗತುಗ ಫಸಿಹ ನುವ ಸವಬಕಿ ಶೈತಾನ ಹುರ ಸಳಾತಿ ಶೈತಾನ ಹುರ ಸಳಾನ ಏನೇನ್ ಹಮ ವೆವುನ್ ವರಕಂ ಹುರ ಸಳಾನ ಏನ ಏನ ಬುನೆ ಫೋತಿ ವಾದು ಕೊ ಫೋತಿ ಇನ್ಸಾನ ಕನ ಫರಾತು ನಾ ವಾಯ್ ಫರಾತು ನಾ ಫುರಗ ಹುನ್ ನಾ ಕುರಿ ಮತಿ ನಾ ಉರಿಯ ಫರಾತಕು ತಿಮನ ಏನ ದಿಮಾ ಕುರಾನ ವಲ ತಜಿದು ಅಕ್ಸರ ಹುಂ ಶಾಕಿರೀನ್ ಅದಿ ಅಲ್ಲಾಹ ಮೀಸ್ತ ಹುಂ ಕುರೆ ಗಿನ ಮೀ ಹುಂ ಶುಕ್ರ ವರಿ ಬಾಬಾ ಇಗ್ಗ ಗೊತ್ತು ಫೆನಿ ಫೆನಿ ಒಡಿ ನುಗನ್ನವಾನೆ ಗಿನ ಮೀ ಹುಂ ಹಮನು ಬಯವಾನೆ ಹುರಿ ಹುರಿ ಹಾ ಮೆಂಗೆ ದಾನ ಮತಿ ವನ್ನ ಕು ನರಕ ಇಲ್ಲ ಇಬಾದಕ ಮಿನ್ ಹುಂ ಮುಖ್ಲಸೀನ್ ಇಬ ಅಲ್ಲಾಹ ಗೆ ಖಾಲಿಸ್ ಇಖ್ಲಾಸ್ ತರಿ ಅಳು ಫಿಯವ ಮೀ ಹುಂ ಮಚ್ಚ ಕದ್ದೆ ತಿ ವನ್ನಗೆ ಬಾರೆನ್ ನೆತೆ ಇವನ್ನಗೆ ಬಾರೆ ನೆತ್ತೆ ಎಮ್ಮಿ ಹಿಂಗ ಮಚ್ಚಕ ಇಖ್ಲಾಸ್ ತೆರೆ ಏ ಉಮರ್ ಗಫಾನು ಮಾ ಬುಕುರು ಗಫಾನು ಉಮರ್ ಗಫಾನು ಹಿಂಗ ಮಾ ಕುನ್ನು ಹಿಂಗ ಶೈತಾನ್ ಉಮರ್ ಗಫಾನು ಹಿಂಗ ಮಾ ಕುನ್ನು ಹಿಂಗ ಶೈತಾನ್ ರಸೂಲ್ ಹದೀಸ್ ಬುಕ್ರಮನಿ ಉಮರ್ ಗಫಾನು ಮೈಗೆ ಹಿಂಗ ಆಫದನಿ ಕೋ ಶೈತಾನ ಎಮ ಗಂಗಳ ಜವಾಗು ತುಂಬ ಮಗ ಬದಲು ಕೊಂಡೆ ಉಮರ್ ಗಫಾನ್ ಏ ಫದ ಈಮಾನ್ ತೆರಿ ಬೇಕಲಿ ಹ್ಯಾ ಬಾರು ಕದ ಬೇಕಲಿ ಈಮಾನ್ ತೆರಿ ಎಮ್ ವಿಮಾ ಏ ಫದ ಎ ಹಿಸಾಬ ದಿಯಮ ಅಲ್ಲೋಗೆ ವಲೀವರಿಕಂಗ್ ಏನಂ ಹಾಸಿಲು ವೀಮ ದಿನ ಶೈತಾನಾಗೆ ಎವ್ವಸ್ ಬಾರಂಗ ಏನಗ ಮಚ್ಚಕನ್ನು ಒಣ್ಣಾನು ವಲೀವರಿಕಂ ಹಾಸಿಲ್ವಾನಿ ಈಮಾನ್ ಕಮಗೆ ಎಮ್ಮೆ ಮತಿ ದರ ಜಮ್ಮಿ ಹಾ ಫೋರ್ ಹಿಮ ವಲೀವರಿಕಂ ಹಾಸಿಲ್ವಾನಿ ಅಲ್ಲೋಹ ವಲಿಯ ಕವ್ವಾನೇನ ಎ ಹಿಸಾಬ ಮಿಹ ದಿಯಾಮ ದೆನ್ ನೋಣ್ಣಾನ ಶೈತಾನಕ್ ಏನಕ ಕುರವೇನೆ ಎವ್ವಸ್ ಜೆಸ್ಸೋವೆ ಎವ್ವಸ್ ಜೆಸ್ಸೋವೆ ನೋಣ್ಣಾನ ಏನ ಬಲಾಕನು ಜಾಂಗಿನಕ್ಕ ಫಿರಿ ಹಿನಕ್ಕ ಫಿರಿ ಹಿನುಂಗ ಬತ್ತಿವಿ ಅಂಗ ಹೆನುಂಗ ಸಿಫ ಜಾಸ್ತ ಹವ ಎಸ್ ಮಿಯ ಕಣ್ಣಿಗೆ ಫಿರಿ ಹಿನಕ್ಕ ಅಂಗ ಹಿನಕ್ಕ ಏ ಆಳು ಕೊಂಡ ಇಂಡಿಯಾಗೆ ಫರ್ಕಮ ಫಕೀರು ಅಂಗ ಹಿನಗ್ಗೆ ಒತ್ತುಗ ಆಮೀ ಹೆ ಅಂಗ ಹಿನಂಗೆ ರೀ ಹಮ ರೀತಿ ಅಂಗ ಹಿನೆ ಹಮ ಏನಗೆ ಬಟ್ಟಂ ಬೆಸ ಅಂಗ ಹಿನೆ ಏನ ಫಯಸ ಆಮಿರಿ ದನಿ ಮೀ ಹು ಅಂಗ ಹಿನೆ ಸದಾನ್ ಜಾನಿ ಇರುಕುಳ ಕುಂ ಫೆನು ಏನ ಏನಾಗಿ ಗುರುಪ್ ಕಂಡುತ್ತರೆ ಈಗ ಹುಟ್ಟ ಏನ ಹೆಚ್ಚಿ ತಮ್ಮ ಹಿರ ಬೇಲನಿ ಏನಾಗಿ ಫಿರಿ ಹಿನ ಕೊಟ್ಟು ಅದೇನ ಮುನು ಮುರುಗಾಯ ಬಸ್ ನಾ ಏನ ಬುರ್ಗಾಯ್ ಸಳಾಯ ಹೊರಿ ಮೀ ಹೆಣ್ಣು ಏನ ಏಕ ವ್ಯವಸ್ಥೆ ಮೀ ಕಣ್ಣು ಸೇಂಕು ಅಂಗ ಹಿನಕ್ಕಮ ಫಿರಿ ಹಿನಕ್ಕಮ ಎಮ ಏಯಿ ಸಾಲೆ ಗದಲೀಲನ್ನು ಹುಜ್ಜತೆನ್ನು ಐಕಿಯೇ ತೆಗೇನ ಉಳೆಗೆ ಏನು ಕಾಕಣ್ಣೇಗೇನೆ ಅಂಗ ಹಿನ ಬಲಾ ಕಣ್ಣು ಜಿ ಏನ ಎಗೇ ತೆರೆಗೆ ಉಳೆ ಮೀ ಹುಂ ಏಗೆ ಅಹಲು ವೆರಿಂಗ್ ಏಯಿ ಗೇ ತೆರೆಗೆ ಉಳೆ ಮೀ ಹುಂ ಗೇ ತೆರೆಗೆ ಅಹಲು ವೆರಿಂಗ್ ಎಗೇ ತೆರೆಗೆ ಮೀ ಹುಣ್ಣ ಗೇನೆ ಏನಕ್ಕಿ ಕಾಹು ಕಂ ಏನಗೆ ಮಹರಮುನಾಯ್ಗೇನೆ ಏನಕ್ಕಿ ಕಾಹು ಕಂ ಬೇರು ಹಿಲೆ ಫಿರಿ ಹಿಮ್ನ ಕಂ ಏನಕ್ಕಿ ಕಾಹು ಕಂ ಏ ಕಣ್ಣು ಚಿಹೆ ಏನಗೆ ಸಿಫ ಎಗೆ ಕಣ್ಣು ಜಿಹೆ ಏನಗೆ ವತ್ತರು ಬಲ ಕಣ್ಣು ಜಿಹೆ ಏನೇ enajjas safwa kamen nu ai ki den ena ge kare ul nya ena ge watteriyan ai ge kare ge jehe gun nya watteriyan ai ei bes mi kan ne ge nu nane mi ge ge ul mun ko kala ul deku di mule mi hunang ge ne ge ta awatteri ek kamen ge je ena bada kan nu jehe yang ne to fir hinet to ai ka ena ge ai da ge mi hunna ta ena ge ji ai ena ki kuran balan ne ati fir hinet to ang hinet to beyo hama hile mi ha ki kuran bala ai chen ena ge kare ge na ge ai jehe ge ngule kam ko nya ena ge watteri ge na nai bang bang ang hinu ge watter ja sa ngule fir hinu na fir hinu watter ja sa ngule ang hinu na la ne le ge ba ba la ne le ge ba ba ba ur hadis ta ge ba emme hadis ge be smu khavla kunen gehenne anga ape giyamata anga irami hun giyamata jibril alaihis salam rasulullah sallallahu alaihi wasallam den nevi emi hun giyamata jhenden azab go tibene giyamata jhenden emi hun azab go tibene dogu hada ulono mi hun emi hun anga ira ira waki muddaten ne eta ko anga ape giyamata jhenden oti giyamata jhenden ne oti e khavlo ga azab libe mi hun nang libe azab libe abadwas e libe azab libe ne abadwas den giyamet do ge na den salaam e baami he bejja salaam e baani e tawhid ge ahlu verin den kurai fahuri bay fa fa takadane mi hun naraka ya e tila fa tabbaru mi hun swarga a swarga ge be si saabe nu lawan na mi hun kabbal ko sen azaa e be sa saabe e mi hun ngati yode fa mi ha aram ganin jakun ni daala malaika be kanu amr qur'an angwan aramun jakun ni dala ena kanne kabal ge besta e giyame do ge besi sabe kanula surga onna menu ke beska menen kabal ko es aram kabal ko esoti aram ena enang hele veni giyame kaim wa duwa aramun jakun ena ni dala giyame do ge gotakes narakyan nuade surga onna mi hunna ka kabal ko es ne hazaat mihar fuhevigen dami hum bay mihun dan fuhevigen faafata fuhevigen dan bay mihun ei misale kam mu'min salihu alun emi hun sunnan faafata kuraifa enna misale ka ina mar bali ge bodu bayye che hun ina ego ta baaki mu'min alun ge alamatin ina bayye ge ulfa ina marwani aamu gote ka takulife ga ei kulli maraki ei rasulullah sallallahu alaihi wasallam rakkatir kam ge difawa mare dan nawani ei hi ulfa mi hun ge mare nune ei ki kulli maru ehm degen e gommes kala baye jehen gommes kala taklife musibate jehen e musibatun enage faafata fuhele fuhele bana Allah subhanahu wa taala eken ena tohir kollawa e kala hado ta gendawa e kabwala ku sena kan den azab e salih wala duniya ga Allah e kala ng rasul enge wi gotan uno miya e na ngure dan ta faafa e komme mi ka sunna ne faafa kureifa e faafata fussa ya de Allah subhanahu wa taala e kala ange salih wala ya hile de wa wa ke hile de ilmerin vidalwani ei sharwi hilate ei kalaange hazrat kalaam ran lobi wod gannawa ale faafa kurewe enna mesena war tauba ay allah hazrat tauba mo ki allah lobi wod gannawa kame enna mesena mar macchan ayruge enage bahuri faafa allah hadda lewani hilate ke rasulullah hadis qurani konna skala bajjing ena jassa lewani ege sabun ena tawhir kolle puma tawhir kolle puma ege sabun tawhir kolle va ena gendawani tawhiru ebes faafen ni hege gotuga allah हां ए कुल्ली मारे नो एक्सीडेंट उमा की बोटा कुली कुल्ली मारे की मियां हुरे हुरे फमारवा मारो ए देन अन हेम बुना ना मियां हुरे हुरे फवा मारो ए दिगु ए बाइजकानु ले बस दिगु बाइजकानु ले अमरवा मारो म बस किया रे बहारी ए कुल्ली मारे नें को मियां कस बाय मी हु कुना शक हुआ है ए रब बोला कुल्ली मारा मी ओरा इतराद करे रे मसले मसले की ए वकी मेरा रखो कन्या नु वर गिना ररुगा hadisen ge marabe he gotun kura de darus tahuga eba inde hadisen asa e hadis ga ekom memes kien ji hadise mihar e hadis gam yandani kulli marum rakkaater kamange der hetiya ba mi hum kulli marum rakkaater kamange der sabab ki ka ko hunnani ane faafanu kurere kulli marakum marwaaru ge enage faafata ka hu ge ene kurimatile ne allah subhanahu wa taala ge habugata e swiss ne nokuta e kom me agas kulli maru ei hama mi ha ebes bayyen ne te hama mi hunnari chaba ka dakka dakka hor hama kulli ka ve genda maru ei ama mi hege sa yakale faatu ge inde fa maru ve gen vettum e kulli mare ekahala maru den e den bay mi humuna waran hewla faa kunu mi ke na kulli ka maru vejje accident e veva kulli ka maru vejje de kashi gen vena ge accident ei mod musibat ekama anuma kom me ka se rakkaater kam ge den jihe kam ei kulli maru maru allah ga do tuna kaater kam eden jihe ගියම් මහරු ගේගේ උලේරු ගේ හෙදුම් මුස්තෆාතු වාන එම ගේගේ කමෙන් නුකර වාන තේ කලේ ෆාන බේර වඩා ගන්නවා අයරුග බලු බලුග තුරු කර වාන ගියකුණු rangalu kamenge varari eti sifayenge ama ekanta kurma kiyei komme miya kos deke ama ene ki maan mi ekama nu deke eta alu gonu menge muji tama ga sal gonu menna ama dekeve ama ei maan mi ekama abadu bo ni wa kok gen hurun poluga ta ki halen ala yang hurun mun nami ha yang ama mai gotu maan nazara kum beleve ama ama e muji tama ga huri ha mi hun ama maan nazara kum ene balan e ama huri ha muji tama gaves islami ama huri ha muji tama gaves riveti kamenge kama kiyei boni wa kok gen hurun boluga ta ki alen alen hurun e hamari weti kamen e moru baitter kam ge teren himene kamen ei muri ha islami mujtama ta hek waki mujtama e istisanu ko muri ha islami mujtama e gam moru baitter kam ge teren himene gen da kamen e boni wa kurma ki fir hinum boluga echen alen ulama ki ma ik kam ge sifayen ei ma ik kam ge sifaye ورضان الله سواره سواره كي رسول الله صلى الله عليه وسلم وني دعاء قربا فاللهم اني اعوذ بك ان ارد الى ارذل العمر اي هدا برس كلا كوي مسكول كمغ انتهاء فورمون تمنى ابا الله جه حضرت ركعتي كمان ادم ارذل العمر هم اي مسكول وگن گوس دن انا كودا كوجا كبا مو كودا كوجا كبا مي منو امن نان انا گه تكليف جي عمر ege samung haigatu ge e umurun rasulullah sama rakkaater kam ge diwa daga tikiben ege baa rasul sabutan ge bawur e furtam sababaki mi mi istakuna jehe takulifun rakkaater bun kitam mehun la anad deene na adi gaayatima ge baik kam ge vias uliyanna gina dohe kan kuram vejjiya ena ara bodota insaanu mi itan ara ana faad faad ge chi edi mamma kam ge vias bappa kam ge vias ehen kam e umura hama edde ge umur ge baane gotaki den ena karna halu vechche vesnu visne na e murga boda de ke vene mihun ruli anna kahale goy gotan ule vene den e murga na handane nu hunna ne che kame kure ve kame handane nu hunna ne den waragina kan tatta mihuna taklif je kan tatta e murga ve gen dan en kam e umra hamaya formun rakka tir kame tele fana edi wada gen fe bohuri adi fahuwat tahiyatu ka kiuma be se bohuri anga fe duwa e umurun rakka tir ko de mang edi e umurun rakka tir ko de mang edi den e umuranu la misala kaddi ku bayyega ule feena marwe gendi enang e hidmai koddimi hunna se ha sawab libi gendana ena hidmai koddimi hunna se ha sawab libi gendana den bali umuga miha bali vejja nan e hiteri vedinu mang e bahuri anga wa fa ba riwayat tahuga adi e mihuna e hiteri vedhe mihun nan huri sawaba ajur wes e bahuri anga wa fa ema e mihun wes e ajur balai mihun wes kan quran e ajur balai ma bali mihun alagona men ekotaga hunu dekemu e umra haman no fora baya ko bali vegen kitam me digu muddate vias dini baya ko vejja ruli yasken ule tane deki fayen nei ek gota kalves dini bayaku em muskuli umra hama diyama wa gota higina faruli yo sadeni ena kanne gen ena kod de kan tatta ke ne gen ena bune vechin bay faruli anna ule anna koi van e kan tange bahuri bayaru e ge bayaru kan tatta ge bahuri em e umra hama diyama e umra hama diyama shay'a ei den kuda kujja kavun ei ei ena bodwe baligwe ena edwasoro ena enge bora ginaichita en namas e umra hama edyama kadenne ege besa ch kuda kujja ge haisiya tavege ena edani kuda kujja ge besa chenne وَيَمْنَعُونَ الْمَعْ دِكُّمَا نَمَعَدُ قُرَامِينَ وَيَمْنَعُونَ الْمَعْ نَكِمِهَارُ فَوَيْلُ لِلْمُصَلِّينَ نَمَعَدُ قُرَامِهُنَّ نَرَكَيَاكَ بَيْلُ هُرْتَي عذاب هُرْتَي أَمِهُنَّ كِيَيْ الَّذِينَ هُمَا صُلَاتِهِمْ سَاهُونَ نَمَعَدُ غَافِلُ وَيَنْتِبِ نَمَعَدُ قُرَامِهُنَّ الَّذِينَ هُمْ يُرَاؤُونَ uriha amale kurayru ga dak de kunteri kama gotun emu amale kurami hunne wa yamnaun al maun adi aadaya ge taketi mi hunna mana kurami hunne etana gulwali ki vegen heye a etana gulwali ba ki naraka ga azab hur mi hunge terega naraka ga azab hutte mi hunna bas emi hunge den emmane ki naraka ga azab hutte mi gotan namaz qurami hunnaves adi mi kantak qurami hunnaves anemmane ki namaz e gotak qurami hunge ki baga hunna sifa eke ei mi stakunna aada ge ichis mana kurun aada ge ichis mana mi saka fing alifa kola mi hakuba dama alifa kola nu dinama lonu mi kale ti uri mana nu qurara hanga lonu bada ge kan ase lonu de re fen de re bada ase mana nu qurara alifa kola bada ase de re mana nu qurara aadaage chi beenu nifaayen gule aadaage chi miyaku avattereyaku istemal korum tuka bala ama denji ene ena beenu kolluma denji ene etake tiyes mana kurun ei ene kibagum nanisifa eke mana ke ane mana ke mustaqillu wahage ki efada mi hunos na kaga azabu hutte ولا يحض على طعام فويل للمصلي أي أرأيت الذي يكذب بالدين فذلك الذي يدع اليتيم ولا يحض على طعام المسكين أي هذه كريجة بعدين أرأيت الذي يكذب بالدين كليفان إيه بدانو كان نواهية قيام الدوس دو كرامي هون أبي هم كبه كلها تمية عندنا يعني سدين عندهم واقعين تانجي فشان فذلك الذي يدع اليتيم قيام الدوس دو كرامي هون كي أي yatim fahalami hunna fasalami hunna echbala echfen edigen ehiya kan edigen ama fasalami hunna echmu wala yahudd adi ibarum futuni kinu wala yahudd ala ta'am al miskin adi miskinu nakandinu mochbar besalami hunna nune nai munafiqun ga malenge munafiqunge amale ei murada ki den ebbe se chennu kiye waran hama mi halu kolla halu halu bebe ede ena kariga tankolang awahe timan namen nakannu kiye sayida ki tasbiha takebes erum islah qur'an komme akas den erukwa sayida rasulullah sallallahu alaihi wasallam amgo tegalas qur'an namaz go hurefa o e na hure gen no ane rukwa dan ji ani ma de e na ji hena puna me na kare a e namade nu nu li bene no na rukwa nu li vejja kara ko ten li bene rukwa nu li vejja kara ko ten li bene den ruku go ti den sajida ge uzur katta ka las vel maku nen e riwayaten as uzur veri ge kam ku ruku nu le bejje kara paten nu e na dan ji ene den e imam mi ha ekko e na adi alhamdulillah ki unu kam ga vi as imam mi ha ruku adyama dan ji den varal lasmiha kan evarwan varal lasmiha kan rakwai rakwai waagi ka tuga ena imami ha rukuwa gossiya ena nukiyota sil merbi darwani darhe rukuwa rukuwa danji nukiyunu kam ka ya sabab ki e imami ha rukunte tuma kurin ena danji ena rukuwa nugossiya eru imami ha iktida ke dijje ena iktida as ke dijje ami har aduni vegen ena e usuren e aduni vegen ena e vichar kan harka itta u isfasun e usure takbir gen begen ta unani aduni ve kam gonya mukabbirun ti benji na takbir fa tan ivan aduni ve kam gonya le mi haru speaker ve mi ya kun gen de mi haru mukabbirun ti ve ka kom menu je padi ve stage bahut swad سبحانك اللهم وبحمدك أشهد أن لا إله إلا أنت أستغفرك وأتوب إليك